ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30. ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ. ರಚನೆ ಡಾಕ್ಟರ್ ಪಿ ಕೆ ರಾಜಶೇಖರ್. ಮಂಗಳವಾರದ ಮಾತೆ, ಮಂಗಳವಾರದ ಮಾತೆ, ಮಾತಾಯಿ ಚಾಮುಂಡಮ್ಮ, ವರದಲ್ಲಿ ಲಕ್ಷ್ಮೀ ದೇವಿ, ವಿದ್ಯದಲ್ಲಿ ಸರಸ್ವತಿ, ಕಾಳಗಕ್ಕೆ ಕಾಳಗಾತಿ, ವರವ ಪಾಲಿಸೋ ತಾಯಿ, ನಂಬಿದ ಮಾನ್ಯರ ಮ್ಯಾಲೆ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಜಗಂಜೋತೆ ಜೀವ ಜೀವನೆ ಓರೆಯೋ ಜಗಂಜೋತೆ ಜೀವ ಜೀವಾದ ಗಡಲೆ ಓರೆಯೋ ಜಗಂಜೋತೆ ಜೀವ ಜೀವನೆ ಓರೆಯೋ ಜಗಂಜೋತೆ ಕಬಿನಿ ಕಾವೇರಿ ತೀರದಲ್ಲಿ ಪರಿಚಿತರಾದುದಲ್ಲದೆ ಪರಸ್ಪರ ಅನುರಕ್ತರಾದ ನಂಜುಂಡ ಚಾಮುಂಡಿಯರು ಮೈಸೂರಿನ ಬೆಟ್ಟಕ್ಕೆ ಬಂದರು. ಬೆಟ್ಟದಲ್ಲಿ 3 ತಿಂಗಳುಗಳ ಕಾಲ ಸುರತ ಸುಖ ಭೋಗದ ಮತ್ತಿನಲ್ಲಿ ಮೈಮರೆತಿದ್ದ ನಂಜುಂಡನಿಗೆ ಒಂದು ಬೆಳಿಗ್ಗೆ ಇದ್ದಕ್ಕಿದ್ದಂತೆ ನಂಜನಗೂಡಿನ ಮನೆಯ ನೆನಪಾಯಿತು. ತನ್ನ ಮಡದಿಯರಾದ ದೇವೇರಿ ಮತ್ತು ಸೋಮಾಜಿಯರ ನೆನಪಾಗಿ ಇಲ್ಲಿನ ಪ್ರೇಮೋನ್ಮಾದದ ಉತ್ಸಾಹವು ಉಡುಗಿ ಪರದಾಡಿದನು. ಚಿಂತಾತಾಡಿತ ಡೋಲಾಯಮಾನ ಸ್ಥಿತಿಯಲ್ಲಿ ದಿಕ್ಕೆಟ್ಟಂತಾಗಿ ನರಳಿದನು. ಚಾಮುಂಡಿಯ ಅರಮನೆಯಲ್ಲೇ 3 ತಿಂಗಳುಗಳು 3 ಕ್ಷಣದಂತೆ ಕಳೆದು ಹೋದವು. ಮನೆ ಮಠ ಮಡದಿಯರೆಲ್ಲ ಮರೆತು ಹೀಗೆ ಕುಳಿತುಕೊಂಡರೆ ಗತಿಯೇನು? ಈ ಹಾಳು ಮನಸ್ಸಿಗೆ ಕಡಿವಾಣವೆನ್ನುವುದೇ ಇಲ್ಲ. ಪ್ರೇಮ ಸಾಗರದಲ್ಲಿ ಈಸುವ ನನಗೆ ಆಯಾಸವೆಂಬುದು ಎಂದೂ ಅರಿವಿಗೆ ಬರಲೇ ಇಲ್ಲ. ಚಾಮುಂಡಿಯನ್ನು ಬಿಟ್ಟು ಹೋಗುವುದಕ್ಕೆ ಮನಸ್ಸೇ ಒಪ್ಪುತ್ತಿಲ್ಲ. ಆದರೆ ನನ್ನನ್ನೇ ನಂಬಿರುವ ಭಕ್ತರು ನನ್ನ ದರ್ಶನವಿಲ್ಲದೆ ಕಂಗೆಟ್ಟಿದ್ದಾರೆ. ಆದ್ದರಿಂದ ಇಲ್ಲೇ ಉಳಿಯುವ ಉಪಾಯವಿಲ್ಲ. ಈ ವಿಷಯವನ್ನು ಚಾಮುಂಡಿಯಲ್ಲಿ ಹೇಳಿಕೊಳ್ಳುವುದಾದರೂ ಹೇಗೆ? ಹೀಗೆಲ್ಲ ಚಿಂತಿಸಿ ಚಿಂತಿಸಿ ದಾರಿ ಕಾಣದಾದ. ಹಣ್ಣು ಹಾಲು ಪಾಲು ಪ್ರಸಾದಗಳನ್ನು ಸೇವಿಸಿದ ಈ ಪ್ರಣಯ ಪಕ್ಷಿಗಳ ಜೋಡಿ ಹಾಡಿ ಪಾಡಿ ಮಾತಾಡಿ ಓಲಾಡಿ ಕೂಡಿ ನರಿದಾಡಿ ಒಲಿದಾಡಿ ಮೋಜಿನ ಮೋಡಿಯಲ್ಲಿ ಮೈಮರೆತರು. ಚಾಮುಂಡಿ ನಂಜುಂಡ ತಾಂಬೂಲವನ್ನು ಮೆಲ್ಲುತ್ತ ದಾಯ ಪಗಡೆಗಳನ್ನು ಆಡಿ ಆನಂದವನ್ನ ಪಟ್ಟರು. ಆಟದ ನಡುವೆ ನಂಜುಂಡೇಶ್ವರನು ತಾಂಬೂಲವನ್ನು ಮೆಲ್ಲುತ್ತ, ಚಾಮುಂಡಿ, ಏನು ಸ್ವಾಮಿ? ನಾನು ನಂಜನಗೂಡಿಗೆ ಹೋಗಬೇಕಲ್ಲ. ಇದೇನು ಸ್ವಾಮಿ, ಎಂದು ಆಡದ ಮಾತನ್ನು ಇಂದು ಆಡುತ್ತಿರುವಿರಲ್ಲ? ಚಾಮುಂಡಿ, ನಾನು ನಂಜನಗೂಡಿಗೆ ಹೋಗಲೇಬೇಕಾಗಿದೆ. ಯಾಕೆಂದ್ರೆ ಭಕ್ತಾದಿಗಳು ನನಗಾಗಿ ಕಾದಿರುತ್ತಾರೆ. ಅವರಿಗೆಲ್ಲ ದರ್ಶನವನ್ನ ಕೊಡಬೇಕು, ಕಾಣಿಕೆ ವಸೂಲಿ ಮಾಡಬೇಕು. ಅಲ್ಲದೆ ನಾನು ಹಕೀಮ್ ನಂಜುಂಡ ಬೇರೆ, ರೋಗಿಗಳಿಗೆ ಔಷಧೋಪಚಾರ ಮಾಡಬೇಕು ಎಂದೆಲ್ಲ ಹೇಳಿ ಚಾಮುಂಡಿಯ ಒಪ್ಪಿಗೆಯನ್ನು ಪಡೆದು ನಂಜನಗೂಡಿನತ್ತ ಪ್ರಯಾಣ ಬೆಳೆಸಿದನು. ಅವನಿಗೆ ಆಪತ್ತು ಬರಬಾರ್ದ, ಚಾಪೆಲಿ ಮುದುರಬಾರ್ದ, ಅವನ ಸೇತುವೆ ಬಾವಿಗೆ ತುರುಕಬಾರ್ದ, ಅವನಿಗೆ ಅಜ್ಜುರುತಿ ಬರಬಾರ್ದ, ಮಜ್ಜಲ ಔಷಧಿ ಕೊಡಬಾರ್ದ, ಅಯ್ಯೋ ಹೆಜ್ಜೆ ತೋಪಿಗೆ ಅವನ ಹೊರಬಾರ್ದ, ಕನ್ಯಪ್ರಾಯದ ಹೆಣ್ಣಿಗೆ ಮೋಸ ಮಾಡಿದವನಿಗೆ ಅಯ್ಯೋ ಪೊಗಳ ಸನ್ನಿ ರೋಗ ಬರುಬಾರ ಹೂ ಮುಂದೆಲೆಗೆ ನೆರೆ ಬಂದು ಮುದುಕಿರಿಗ ಒಲ ಕಂಡ ಅಯ್ಯೋ ಚಿಕ್ಕೆಣ್ಣಿನ ಜ್ಞಾನ ಮರತೋದ ಆಹಾ ಚೆನ್ನೆ ಪ್ರಾಯದ ಹೆಣ್ಣ ಮರತ ನಂಜುಂಡನಿಗೆ ಅಯ್ಯೋ ಎದೆನೂ ಬಂದು ಸಾಯಬಾರದ ಅವನಿಗೆ ಆಪತ್ತು ಬರಬಾರದ ಚಾಪೆಲಿ ಮುದುರಬಾರದ ಅವನ ಸೇತುವೆ ಬಾವಿಗೆ ಸುರಕಬಾರದ ಅವನ ಇಬ್ಬರ ಎಣ್ಣರ ತಿನ್ಕಂಡು ತಿಳ್ನೀರು ಕುಡ್ಕಂಡು ಉತ್ತಳ್ಳಿ ಊರ ಕಾತಿ ಏಳೂರ್ ಮ್ಯಾಲೆ ಹೋಗಿ ಗೋಳೂರ್ ಗಾಣ ಮ್ಯಾಲೆ ಬಂದು ಹೆಗಲ ಮ್ಯಾಲೆ ಶಾಲೆ ಹಾಕೊಂಡು ಏಳು ಇವರು ತಿರಿಕೊಂಡು ಯಾವ ತೊಳೆ ತೊಳೆದು ಬಂದನೋ ನನ್ನ ಮನೆಗೆ ನನ್ ಜುಡ್ಲಿಂಗ ಯಾವತ್ತು ಇಬ್ಬರೆಂಟಿರ ತಿನ್ಕೊಂಡು ನನ್ನ ಮನೆಗೆ ಬಂದನ ಕಾಣೆ ನಂಜುಂಡಪ್ಪ ಅಯ್ಯೋ ಕನ್ನೆ ಪ್ರಾಯದಣ್ಣಿಗೆ ಏ ಮೋಸವ ಮಾಡಿದವನಿಗೆ ಯಾವಾಗ ಚಾಮುಂಡೇಶ್ವರಿ ಆ ಸಪ್ಪಟ್ಟ ಸರ್ರಾತ್ರಿಯೊಳಗೆ ಬೋಯ್ತಿದ್ದಾಳಂತೆ ಅಲ್ಲ ಇಬ್ಬರೆಣ್ತೀರ್ ತಿನ್ಕೊಂಡು ತಿಳ್ನೀರು ಕುಡ್ಕೊಂಡು ಆ ಇಬ್ಬರೆಣ್ತೀರ್ ನಾ ಊತ ಹಾಕ್ಬಿಟ್ಟು ಏಳೂರ್ ಮ್ಯಾಲ ಹೋಗಿ ಗೋಳೂರ್ ಗಾಣ ಮೇಲೆ ಹೆಗಲ ಮ್ಯಾಲ ಶಾಲೆ ಹಾಕೊಂಡು ಅಳದ್ರಂತ ಯಾವತ್ತು ನನ್ನ ಮನೆಗೆ ಬಂದನೋ ಆ ನಂಜುಂಡೇಶ್ವರ ಬರ್ಲಿ ಬರ್ಲಿ ಕಾಣೆ ಇವತ್ತಲ್ಲ ನಾಳೆ ನನ್ನ ನೆನೆಸ್ಕೊಂಡು ಬಂದೇ ಬತ್ತಾನೆ ಆ ನಂಜುಂಡಪ್ಪ ಇಬ್ಬರೆಣ್ತೀರ್ ಸುಖದಲ್ಲ ಅವನೇ ತಾನೆ ಒಂದಲ್ಲ ಒಂದಿನ ನಂತ ಬಂದೇ ಬತ್ತಾನೆ ಆ ಬಂದೇ ಇಟ್ಗೆ ಅವನ್ನ ನೆಟ್ಟಿಗೆ ಮನೆ ಒಳಗೆ ಕರ್ಕ ಬಿಡ್ತೀನಿ ಅಂತ ತಿಳ್ಕೊಂಡ್ಯಾ ಅಯ್ಯ ಖಂಡಿತ ಇಲ್ಲ ಅವನು ಬರ್ಲಿ ಅವನ ಮನೆಗೆ ಸೇರಿಸಲ್ಲ ಅವನು ನನ್ನ ಮನೆ ಬಾಗಿಲಿಗೆ ಬಂದು ನನ್ನ ಮನೆ ಬಾಗಿಲಲ್ಲಿ ನಿಂತ್ಕೊಂಡ ನನ್ನ ನೋಡ್ತಿರ್ಬೇಕು ಮನೆಗೆ ಬಂದ್ರುವೆ ಆ ನಂಜುಂಡೇಶ್ವರನಿಗೆ ನಾನು ಕೈಗೆ ನೀರ ಕೊಡೋದಿಲ್ಲ ಕೈಗೆ ನೀರ ಕಾಲಗೆ ನೀರ ಉಣ್ಣಕ್ಕೂವೆ ಮನೆ ಒಳಕ್ಕೆ ಮನೆ ಒಳಕ್ಕೂ ಕರಿಯಲ್ಲ ಉಣ್ಣಕ್ಕೂ ಕರಿಯಲ್ಲ ಕೈಗೆ ನೀರು ಕೊಡಲ್ಲ ಕಾಲಿಗೆ ನೀರು ಕೊಡಲ್ಲ ಒಳಕ್ ಬತ್ತಾನೆ ಅವನೊಂದು ಮಂಚಿನ ಮ್ಯಾಲೆ ಅವನೊಂದು ನಾನೊಂದು ಅವನೊಂದು ನಾನೊಂದು ನನ್ ನೋಡ್ ನೋಡ್ತಾ ಬೆಳಗಾನ ಬಾಯಿ ನೀರು ಕುಡಿಬೇಕು ನಂಜುಂಡಪ್ಪ ನನ್ನೇನಾರು ಮಾತಾಡಿಸ್ಬೇಕು ಅಂದ್ರೆ ಅವನಿಗೆ ಪಟ್ಟೆಯ ಸೀರೆ ಉಡಿಸಿ ಪಟ್ಟೆಯ ಮೊಗ್ಗಿನ ವಾಲೆ ಜುಮ್ಕಿ ಮುಂಗೈಗೆ ಬಳೆಯ ತಲೆಗೆ ಹೂವ ಮುಡಿಸಿ ರಾಗಿ ಕಲ್ಲಿನ ಮುಂದೆ ರಾಗವ ಪಾಡಿಸ್ತೀನಿ ನೋಡಕ್ಕೆ ಅಲ್ಲ ಇಬ್ಬರೆಂತೀರ್ ಯಾವತ್ತು ಬೇಜಾರು ಮಾಡ್ಕೋತಾರ ನನ್ನ ಎನ್ಸ್ಕ ಬತ್ತಾನೆ ಬಂದಂತ ನಿಮ್ಮ ಭಾವನೆಗೆ ಮನೆ ಒಳಕ್ಕೂ ಕರಿಯಲ್ಲ ಕೈಗೆ ನೀರು ಕೊಡಲ್ಲ ಕಾಲಿಗೆ ನೀರು ಕೊಡಲ್ಲ ಊಟಕ್ಕೂ ಇಕ್ಕಲ್ಲ ಬಂದು ಅವನೊಂದು ಮನ್ಸಿದ ಮೇಲೆ ನಾನೊಂದು ಮನ್ಸಿದ ಮೇಲೆ ಇರ್ತೀವಿ ಬೆಳಗಾನ ನಾನು ನೋಡ್ ನೋಡ್ತಾ ಬಾಯಿ ನೀರು ಕುಡಿಬೇಕು ನಿಮ್ ಭಾವ ಅತು ಮೀರಿ ನನ್ನ ಮಾತಾಡಿಸ್ಬೇಕು ಅಂದ್ರೆ ಏನ್ ಮಾಡ್ಬಿತ್ತೇನೋ ಅವನಿಗೆ ಮೊಗ್ಗಿನ ರವಕೆ ತೊಡಸಿ ಬಟ್ಟೆ ಸೀರೆ ಉಡಿಸಿ ವಾಲೆ ಜುಮ್ಕಿ ಇಕ್ಕಿ ಮುಂಗೈ ತುಂಬಾ ಬಳೆ ತೊಡಸಿ ಹಣೆ ತುಂಬಾ ಅರ್ಶನ ಕುಂಕುಮ ಕೆನ್ನೆಗೆ ಅರ್ಶನ ಸಾವರಿ ತಲೆ ಹೂ ಮುಡಿಸಿ ಒಂದು ಕಂಡಗಾರ ರಾಗಿ ಮಡಗಿ. ಇತ್ತ ದೇವೇರಿ ಸೋಮಾಜಿಯರು ತಮ್ಮ ಗಂಡ ನಂಜುಂಡನನ್ನು ಕಾಣದೆ ಕಂಗಾಲಾದರು. ತಮ್ಮ ತಮ್ಮಂದಿರನ್ನು ನಾಡಿನ ಮೂಲೆ ಮೂಲೆಗೂ ಕಳುಹಿಸಿ ಹುಡುಕಿಸಿದರು. ಆದರೆ ಎಲ್ಲೆಲ್ಲೂ ನಂಜುಂಡನ ಸುಳಿವಿಲ್ಲ. ಅಷ್ಟು ಹೊತ್ತಿಗೆ ಶ್ರೀಕಂಠ ಮೂರ್ತಿ ನಂಜನಗೂಡಿನ ಮಲ್ಲನ ಮೂಲೆಯಲ್ಲಿ ಇಡಿದು ಮೆಲ್ಲಗೆ ರಾಜ ಟಿವಿಯಲ್ಲಿ ಬರುತ್ತಿರುವುದನ್ನು ಭಾವಮೈದುನರಾದ ಬಸವಣ್ಣ ಮತ್ತು ಮಾಶೇಷರು ಅಕ ಅಕ ಭಾವ ಬಂದ್ರು ಭಾವ ಬಂದ್ರು ಎಂದಾಗ ಆತಂಕದಲ್ಲಿದ್ದ ದೇವೇರಿ ಸೋಮಾಜಿಯರು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ನಂಜುಂಡನ ಹತ್ತಿರಕ್ಕೆ ಬಂದರು. ಅಳುವ ಪತ್ನಿಯರನ್ನು ಸಮಾಧಾನ ಪಡಿಸಲು, ಭಕ್ತರನ್ನ ನೋಡೋಕೋದ್ರೆ ನೀವು ಹತ್ತು ಕರೆಯೋದು ಯಾಕೆ? ಆಗ ದೇವೇರಿ, ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಸ್ವಾಮಿ? ಏನ್ ಹೇಳಿದ್ದೇವೆ ರೀ? ನಾನು ಎಲ್ಲಿಗೆ ಹೋಗಿದ್ದೆ ಅಂದ್ರೆ, ಮೈಸೂರಿನಲ್ಲಿ ಹೆಣ್ಣು ಮಗಳೊಬ್ಬಳಿಗೆ ಸಖತ್ ಕಾಯಿಲೆ. ಅವಳಿಗೆ ಔಷಧ ಕೊಟ್ಟು ಗುಣಪಡಿಸಬೇಕಾದ್ರೆ ಇಷ್ಟು ತಡವಾಯಿತು. ಅಲ್ಲದೆ ಬರೋ ದಾರಿನಲ್ಲಿ ಅಲ್ಲೊಂದು ನ್ಯಾಯ ಪೈಸಲ್ ಮಾಡಬೇಕಾಗಿತ್ತು. ಪಟೇಲನಾದ ನಾನು ಅಲ್ಲೆಲ್ಲ ಇಲ್ದಿದ್ರೆ ಹೆಂಗೆ? ಅದನ್ನೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಇಷ್ಟು ದಿನ ಆಯ್ತು ನೋಡು. ನೀವು ಲೋಕೋದ್ಧಾರದ ನೆಪದಲ್ಲಿ ಊರೂರು ಅಲಿತೀರಿ, ನಾವಿಲ್ಲಿ ಮೂಕ ಯಾತನೆಯನ್ನ ಅನುಭವಿಸ್ತೀವಿ. ಅದಿರ್ಲಿ, ಮೈಸೂರಲ್ಲೂ ನೀವಿರ್ಲಿಲ್ವಂತೆ ಎಂದು ಹೇಳುತ್ತಾ ನಂಜುಂಡನ ಜೋಳಿಗೆಯಲ್ಲಿದ್ದ ವಲ್ಲಿಯನ್ನು ತೆಗೆದುಕೊಂಡಳು. ಆ ವಲ್ಲಿ ಶ್ರೀಗಂಧದ ಕಂಪಿನಲ್ಲಿ ಘಮಘಮಿಸುತ್ತಿತ್ತು. ನೀವು ಹೊದ್ದಿರೋ ವಲ್ಲಿಯೆಲ್ಲ ಘಮ್ ಅಂತಿದೆಯಲ್ಲ, ಪಂಚಾಯತಿ ಕಟ್ಟೆಯಲ್ಲಿ ನಿಮಗೆ ಗಂಧ ತಳೆದವ್ರು ಯಾರು? ಪಂಚಾಯತಿ ಕಟ್ಟೆಲ್ಲ ಕಣೆ, ಅದು ಬೆಟ್ಟದ್ ಎಂದು ಎಚ್ಚರ ತಪ್ಪಿ ಆಡಿದ ಮಾತಿನಿಂದ ಸಿಕ್ಕಿಬಿದ್ದ. ಹೇಳಿ ಹೇಳಿ, ಯಾಕೆ ಬಾಯ್ ಕಟ್ಟೋಯ್ತು? ಸೋಮಾಜಿ ದೇವೇರಿ ಕಡೆಗೆ ತಿರುಗಿ, ಅಕ್ಕ ಗೊತ್ತಾಯ್ತಾ ನಿನ್ ದೇವ್ರ ಸತ್ಯ ಎಂದು ಕಣ್ಗಳಲ್ಲಿ ಕಿಡಿಕಾರುತ್ತಾ, ಹ್ಮ್ ಹೇಳಿ, ಯಾರವಳು? ಇಲ್ದಿದ್ರೆ ನಿಮ್ಮನ್ನ ಎನ್ನುತ್ತಿರುವಾಗ ಸಿಕ್ಕಿಬಿದ್ದ ನಂಜುಂಡ ಬೇರೆ ದಾರಿ ಕಾಣದೆ ಕೈ ಕೈ ಹಿಸುಕಿಕೊಳ್ಳುತ್ತಾ ಹೆಂಡತಿಯರನ್ನು ನಂಬಿಸುವ ಧ್ವನಿಯಲ್ಲಿ, ದೇವೇರಿ, ಸೋಮಾಜಿ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ನನಗೆ ನೀವಿಬ್ರು ಎರಡು ಕಣ್ಗಳಿದ್ದಂತೆ. ನೀವಲ್ದೆ ಈ ಪ್ರಪಂಚದಲ್ಲಿ ನನಗೆ ಬೇರೆ ಯಾರೂ ಇಲ್ಲಪ್ಪ. ಇಲ್ಲದ ಅನುಮಾನ ಪಟ್ಟು ನನ್ನನ್ನ ಜರಿಯಬೇಡಿ, ನಾನು ಹಕೀಂ ನಂಜುಂಡ. ಹಾಗಾದ್ರೆ ನಿಮ್ಮ ಮೂರನೇ ಕಣ್ಣಿದೆಯಲ್ಲ, ಅದು ಯಾವಳು? ದೇವೇರಿ, ಹಾಗಾದ್ರೂ ನೀನು ನನ್ನ ಬಗೆಗೆ ತಪ್ಪು ತಿಳಿದು? ತಪ್ಪು ತಿಳಿಯೋದಿಲ್ ಬಂತು, ಮೈಸೂರಿನ ಆ ಬೆಟ್ಟದ ಚಾಮಾಯಿ ಮನೆಗ್ ತಾನೇ ನೀವು ಹೋಗ್ ಬಂದಿರೋದು. ದೇವೇರಿ ದೇವೇರಿ, ಕೇಳೆ ನನ್ ಮಾತು, ನನ್ನಾಣೇನು ಇಲ್ಲ ಕಣೆ, ನಿನ್ನಾಣೇನು ಇಲ್ಲ. ಬೆಟ್ಟದ ಚಾಮುಂಡಿ ತಂಟೆ ನನಗ್ಯಾಕೆ? ಆದರೆ ಗಂಡನ ಮಾತಿನಲ್ಲಿ ದೇವೇರಿಗೆ ನಂಬಿಕೆ ಇಲ್ಲ. ಊರಿಗೆಲ್ಲ ನ್ಯಾಯ ಹೇಳೋ ನೀವು ನಮ್ಮ ಕಣ್ಣಿಗೆ ಮಣ್ಣೇರಿಸ್ತೀರಾ? ದೇವೇರಿಯ ಸಿಟ್ಟು ನೆತ್ತಿಗೇರಿತು. ನಂಜುಂಡ ಹೇಗಾದ್ರೂ ಮಾಡಿ ಈ ಅಪಾಯದಿಂದ ತಪ್ಪಿಸಿಕೊಳ್ಳಲು ಮುತ್ತುಗದ ಹೂನಾಗೆ ಮುಪ್ಪಾಗ್ ಕುಂತ್ಕಂಡೆ. ನನಗ್ಯಾಕಿನ್ನು ಕನ್ಯಾರ್ ಜ್ಞಾನ? ಕಣ್ಣಾಲೂ ಬತ್ತೋಯ್ತು, ಮುಂಗೈ ಸುಂಡೋಯ್ತು, ನಡುವಾದ್ರೆ ಬೊಗ್ಗೋಯ್ತು, ಹಳ್ಳ ಸಿಕ್ಕರೆ ದೊಣ್ಣೆ ಊರ್ಕಂಡು, ದಿಬ್ಬ ಸಿಕ್ಕರೆ ಕೈಗಳು ಊರ್ಕಂಡು ಮೆಲ್ ಮೆಲ್ಲಗ್ ಓಡಾಡ್ತೀವಿನಿ. ಇಂತ ಮುಪ್ಪಿನ ಮುದುಕನ ಮೇಲೆ ಸಂಶಯ ಪಡಬೇಡಿ ಕಣ್ರೆ ಎಂದೆಲ್ಲ ಹೇಳಿ ಸಮಾಧಾನ ಪಡಿಸಲು ಪ್ರಯತ್ನಿಸಿದ. ಆದರೆ ಯಾವ ಹೆಣ್ಣು ತನ್ನ ಗಂಡ ಬೇರೊಬ್ಬಳ ಜೊತೆ ಓಡಾಡುತ್ತಿದ್ದಾನೆ ಎಂದರೆ ಸಿಡಿಮಿಡಿಗೊಳ್ಳುತ್ತಾರೆ, ಕಿಡಿಕಿಡಿಯಾಗುತ್ತಾರೆ. ದೇವೇರಿ ಮತ್ತು ಸೋಮಾಜಿಯರು ಮತ್ತೂ ರೇಗಿಕೊಂಡರು. ಹೀಗೆ ನಂಜುಂಡನ ಮುಖಕ್ಕೆ ಇವರಿಬ್ಬರು ಸೇರಿ ಮಂಗಳಾರತಿ ಎತ್ತಿದರು. ಕಾಡು ಚಿಂಗಮನ ಕೂಡಿ ಕೆಟ್ಟ ನೆಲೆ ಕಾಡು ಮಾಡಿದ ನಂಜಯ್ಯ ಕೂಡಿಯು ಮುಂಡೆ ಮಕ್ಕಳೆದ್ದು ಬಂಜೆ ಅಂದಂಗಾಗೋಯ್ತು ನನ್ನ ಬದುಕು. ಎಲ್ರೂ ಒಂದೊಂದು ಕಡೆ ನೆನೆಸ್ಕೊಂಡ್ರು, ಆದ್ರೆ ನಾನು ಈ ನಂಜೆಯನ್ನ ಸೇರಿ ಕೆಟ್ಟೋದ್ನಲ್ಲ ಅಂತೇಳಿ ಚಾಮುಂಡವ್ವ ಆ ಸಪ್ಪಟ್ಟೆ ಸರ್ರಾತ್ರಿ ಕಲ್ಲು ನೀರು ಕರಗುವತ್ನಲ್ಲಿ ಬೆಟ್ಟದ ಮೇಲೆ ಕುಂತ್ಕೊಂಡು ಕಣ್ಣೀರ ಇಡುತ್ತಾಳೆ. ಕೆಚ್ಚಿಗೆ ಬಡ್ಕೊಂಡು ನಂಜಪ್ಪನಿಗೆ ಶಾಪ ಹಾಕ್ತಾ ಇದ್ಲು, ಆವಾಗ ಕೇಳಿಸ್ತಂತೆ ನಂಜುಂಡೇಶ್ವರನಿಗೆ, ಇಬ್ಬರಿಂಡ್ತಿನ ಮಧ್ಯದಲ್ಲಿ ಮನಗಿದ್ನಲ್ಲ, ಆವಾಗ ಕೇಳಿಸ್ತು. ಯಾಕೆಂದ್ರೆ ಪ್ರೀತಿ ಚಾಮುಂಡಿ ಅಲ್ವೇ. ಏ ಬಡಗಲಾಗಲಗಲ್ಲ, ಏ ಪಡುವಲಾಗಲಗಲ್ಲ, ಏ ಬೆಟ್ಟದ ನೀನ ಹೋಗಲಗು ತಾರ ತನ್ನರು ತಂದೆ ತಾರ ತಂದನ್ನ ಎಡಗಡೆ ಒಳ್ಳಿನ ಬಲಗಡೆ ಒಳ್ಳಿನ ನಿದ್ರೆ ಬರ್ನಿಲ್ಲ ನಂಜುಂಡಪ್ಪನಿಗೆ. ಯಾವಾಗ ಚಾಮುಂಡವನು ಸದ್ದು ಕಿವಿಗೆ ಬಿದ್ದು ಬಿಡುತ್ತು, ಎಡಕ್ಕು ಒಳ್ಳದ ಬಲಕ್ಕು ಒಳ್ಳದ ನಿದ್ರೆ ಬರ್ನಿಲ್ಲ ಅವನಂತಾನೆ, ಆಹಾ ಪುಡುವಲ ಗಲಗಲ್ಲ, ಅಯ್ಯೋ ತೆಂಕಲ ಗಲಗಲ್ಲ, ಪಡಗಲೆ ನೀನ ಹೋಗಲಗು ಕಡೆಗಲೆಣ್ಣಿನ ಬೆಟ್ಟದೆಣ್ಣಿನ ಗಲಗು, ಅಯ್ಯೋ ಕಣ್ಣಿಗೆ ನಿದ್ರೆ ಬರೋದಿಲ್ಲ. ಭಾವನಿಗೆ ನಡೆಯುತ್ತಿರುವ ಪೂಜೆಯನ್ನು ನೋಡುತ್ತಾ ನಿಂತಿದ್ದ ಬಸವಣ್ಣ ಹಾಗೂ ಮಾಶೇಷರನ್ನು ನೋಡುತ್ತಾ ದೇವೇರಿ ಗುಡುಗಾಡಿದಳು. ಏ ಬಸವಣ್ಣ, ಶೇಷ, ಏನ್ ನೋಡ್ತಾ ಇದ್ದೀರಾ? ಬನ್ರ, ಇವ್ರನ್ನ ಆ ಕತ್ಲೆ ಕೋಣೆಲ್ ಕೂಡ ಹಾಕಿ ಬೀಗ ಹಾಕಿ. ನೀವಿಬ್ರು ಹಗಲು ಇರುಳು ಅಂದೇ ಕಾವಲಿರಿ. ಇವರಿಗೆ ಬುದ್ಧಿ ಕಲಿಸದೇ ಇದ್ರೆ ನಾನು ದೇವೀರಿನೇ ಅಲ್ಲ, ನನ್ ಹತ್ರನೇ ಆಟ ಆಡ್ತಾರೆ. ಆಟವ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿಯೇ ವರದ ಲಕ್ಷ್ಮ ದೇವಿ ಬಲಂಕಾಯಿ ಚಾಮಾಯೇ ಪಾರ್ವತಿ ತಾಯಿ ತಿರುಚುರುವೇ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿಯೇ ತಾಯಿ ಪಾರ್ವತಿ ತಾಯೇ ತಿರುಚುರುಗಾಲಮ್ಮವ್ವ ಕಾಳುಕ್ಕಾವ ಕಲಿಗಾತಿಯೇ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿಯೇ ಕಾಳುಗುದಲು ಕಲಗಾತಿಯೇ ತುಂಬಲಂ ಕಾಯೇ ಅವ ದಂಡು ಮಾಡೋಳ ರಣದೊಳಗೆ ತಂದನಾನ ತಾನ ತಂದನ ತಂದೆ ನಾನ ತಂದನ್ನ ತಾನ ಕೆಟ್ಟ ಮೈಸೂರು ಅಂತ್ಯ ಚಾಮಾಯಿ ಚಿಂತ ಮಾಡವಳ ಮನದಲ್ಲಿ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿ ಮುಂಡಿ ಅನ್ಯ ಅವನಿಗೆ ಉಳಿದ್ರು ರಾಕ್ಷರುಗೆ ಮೂರೇ ಸಾರಿ ಕಸರನಿಲ್ಲ ತಂದನ್ನ ತಾನ ತಂದನ್ನ ತಾನ ಚಾಮಾಯಿಯೇ ನಮಗೆ ಸಲ್ಲಿಲ್ಲ ರಾಕ್ಷರುಗೆ ಅಂತ ಸಾರಾಕ್ಷಾರ ಕೊಲಬೇಕು ತಂದನಾನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿಯೇ ದೊರಗಳಲ್ಲುಟ್ಟದವ ದೊರಗಳ ಬೆಳೆದವೇ ದೊರಗಳ ಮನೋವೈರ್ಯ ದೇವಿ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿಯೇ ದೊರಗಳ ಮನುಗೈ ಹಿರಿಯದೇ ಚಾಮಾಯೇ ದೊರಗಳ ಎದ್ದು ಕೈಯ ಮುಗುದಾರು ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿಯೇ ಕೊತ್ತಿ ಕೋಳಿ ಕೂಗೀತು ಕುಂಬಳ ಬೆಟ್ಟ ಕೂಗಿ ತುಬಿದ್ರಿ ತಂದನಾನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿಯೇ ಬಿದ್ರಿಗ ಚಾಮಾಯೇ ಅವಳ ಕತ್ತಿ ಕೂಗಿ ತು ಕದನ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಕದನಕ ಚಾಮಾಯೇ ಅತ್ತು ತಾಲದ್ರೆಟು ಭೂಜ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯೇ ಆರು ತಿಂಗಳ ಎತ್ತರ ಮೂರು ತಿಂಗಳು ನಿದ್ರೆ ಅವ ಚಿಂತ ಮಾಡೋಳ ಮನದೊಳಗೆ ತಂದನ್ನ ತಾನ ತಂದನ್ನ ತಾನ ಚಾಮಾಯಿಯೇ ಇಂತ ರಾಕ್ಷಾರ ಕೊಲ್ಲದ ಬುಟ್ಟಾರೆ ಉಳ್ದಾದ ಮೈಸೂರ ದೊಡ್ಡ ಪಟ್ಟಣ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿಯೇ ನನ್ನ ಮೈಸೂರು ಅಂತೇಳಿ ಅವ ತಾಯಿ ಚಾತುರ್ವ ಚಾಮಾಯಿ ಹುಡುಕವಳ ತಂದನ್ನ ತಾನ ತಂದನ್ನ ತಾನ ಚಮಾಯಿ ಹದಿನೆಂಟು ಕೈಗೋಯೇ ಹದಿನೆಂಟೈದ ಹಿಡಿದು ಗಂಡು ಗೊಳ್ಳಿಯ ಬರುಗೈನೆ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಮಾಯಿ ಕಸವಾದರ್ಸೋಳೆ ಅವ ದಂಡು ಮಾಡ್ತಾ ಆಳ ರಣದೊಳಗೆ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಮಾಯಿ ಗೊಳ್ಳಿ ಹಿಡಿದು ನಿಂದಳು ಬೆಟ್ಟದು ಮ್ಯಾಲೆ ಅವ ಕೋಟಿ ರಾಕ ಹಸ್ರ ಕೊಲ್ದಾಳು ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಮಾಯಿ ಊರುಗುವೆ ಅಟು ಸಕ್ತಿ ಸಾಲಾನಿಲ್ಲ